ಒದಗಿಸಿಕೊಡ್ತಾ ಹೊರತಾಗಿ ಅದರಿಂದ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು ಮೊದಲೇ ವಿಚಾರ. ಮತ್ತು ಸಾಕಷ್ಟು ಪ್ರಮಾಣದೊಳಗೆ ನೀರು ಸಂಗ್ರಹ ಆದ್ಮೇಲೆ ಈಗ ಅಣೆಕಟ್ಟುಗಳಲ್ಲಿ ಏನು ತೊಂದರೆ ಇರ್ತದೆ ಅಂತಂದ್ರೆ ಹೂಳು ಜಮಾ ಆಗುವಂತಹದ್ದು, ಆಮೇಲೆ ಅರಣ್ಯ ನಾಶ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ, ಆಮೇಲೆ ಪುನರ್ವಸತಿ ಕಲ್ಪನೆ ಮಾಡಬೇಕು, ಇಂತಹ ಯಾವ ಕಿರಿಕಿರಿಗಳು ಕೃಷಿ ಹೊಂಡಗಳಿಂದ ಇರುವುದಿಲ್ಲ ಅನ್ನೋದನ್ನ ಗಮನಿಸಬೇಕು. ನಿಜವಾಗಿಯೂ ಕೃಷಿ ಹೊಂಡಗಳು ರೈತರಿಗೆ ಆಪದ್ ಬಾಂಧವರಾಗಿ ಕೆಲಸ ಮಾಡ್ತವೆ. ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ ನಾವು ಪರಿಸರ ಮಾಲಿನ್ಯದಿಂದ ಬಳಲ್ತಾ ಇದ್ದೀವಿ, ಅದರ ದುಷ್ಪರಿಣಾಮಗಳಿಂದ ಬಳಲ್ತಾ ಇದ್ದೀವಿ. ನಮ್ಮ ಯಾವುದೇ ಸಂಪನ್ಮೂಲ ನೋಡ್ರಿ, ಅದು ಮಲಿನ ಆಗಿದೆ, ಕಲುಷಿತ ಆಗಿದೆ ಅನ್ನುವಂತಹ ಮಾತು ಇದ್ದೇ ಅದ. ನೀರು ಮಲಿನ ಆಗಿದೆ, ನೆಲ ಮಲಿನ ಆಗಿದೆ, ವಾಯು ಮಲಿನ ಆಗಿದೆ, ಇದರಿಂದಾಗಿ ನಮ್ಮ ಬಾಳು ದುರ್ಬಲ ಆಗ್ತಾ ಇದೆ. ಇಲ್ಲಿ ತನಕ ನಾವು ನೀರು ಅಂತಂದ್ರ ನದಿಗಳು ಕಲುಷಿತ ಆಗ್ಯಾವ ಅಂತ ಹೇಳಿ ತಿಳಿದೀವಿ, ಹಳ್ಳಗಳು ಕಲುಷಿತ ಆಗ್ಯಾವ, ಕೆರೆಗಳು ಕಲುಷಿತ ಆದವು, ಅಂತರ್ಜಲ ಕೂಡ ಕಲುಷಿತ ಆಗಿದೆ ಅನ್ನುವಂತಹ ವಿಚಾರದೊಳಗೆ ನಾವು ಇದ್ದೀವಿ. ಅದು ನಿಜ ಕೂಡ ಹೌದು. ಅದೇ ರೀತಿಯಾಗಿ ಮಣ್ಣು ಕೂಡ ಕಲುಷಿತ ಆಗಿದೆ. ಅದರೊಳಗೆ ನಾವು ರಸಗೊಬ್ಬರಗಳನ್ನು ಉಪಯೋಗ ಮಾಡುದು, ಕೀಟನಾಶಕಗಳನ್ನು ಉಪಯೋಗ ಮಾಡುದು, ಕಳೆನಾಶಕಗಳನ್ನು ಉಪಯೋಗ ಮಾಡುದು, ಹಿಂಗಾಗಿ ಏನಾಗಿದಪ್ಪ ಅಂತಂದ್ರೆ ರಾಸಾಯನಿಕಗಳು ಎಲ್ಲ ಮಣ್ಣಿನೊಳಗೆ ಸೇರಿ ಅಲ್ಲಿ ಬೆಳೆದಿರುವಂತಹ ಆಹಾರ ಕೂಡ ಕಲುಷಿತವಾಗಿದೆ. ನಾವು ಊಟ ಮಾಡುವಂತಹ ಏನು ಧಾನ್ಯಗಳದಾವ, ಹಣ್ಣುಗಳದಾವ, ಕಾಯಿಪಲ್ಲೆಗಳು, ಇವೆಲ್ಲ ಕಲುಷಿತ ಆಗಿ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ವಿಷಯಗಳ ಬಗ್ಗೆ ಅಂದ್ರೆ ಪರಿಸರ ಮಾಲಿನ್ಯ, ಅದರಿಂದ ಆಗುವಂತಹ ದುಷ್ಪರಿಣಾಮಗಳು, ಇವುಗಳ ಬಗ್ಗೆ ಸತತವಾಗಿ ಅಧ್ಯಯನಗಳನ್ನು ಮಾಡ್ತಾನೆ ಇರ್ತಾರೆ ವಿಜ್ಞಾನಿಗಳು. ಅದೇ ರೀತಿಯಾಗಿ ಈಗ ಒಂದು ಸಂಶೋಧನೆ ಹೊರಗೆ ಬಿದ್ದದ, ಅದು ಅಮೆರಿಕದೊಳಗೆ ಮಾಡ್ತಾ ಇರುವಂತಹ ಒಂದು ಸಂಶೋಧನೆ. ಈ ಸಂಶೋಧನೆ ಆಗಿರುವುದು ಮಳೆ ನೀರಿನ ಮೇಲೆ. ಮಳೆ ನೀರು ಶುದ್ಧ ಅದನೋ ಇಲ್ಲೋ, ಏನಾದರೂ ತೊಂದರೆ ಅದನೋ ಹೆಂಗ ಅನ್ನುವಂತಹ ವಿಚಾರ ಇಟ್ಟುಕೊಂಡು ಈ ಅಧ್ಯಯನವನ್ನ ಕೈಗೊಳ್ಳಲಾಯಿತು. ಇದರೊಳಗೆ ಆಘಾತಕಾರಿಯಾದಂತಹ ಅಂಶಗಳು ನಮಗೆ ಗೊತ್ತಾಗ್ತಾ ಇದ್ದಾವೆ. ಯಾವ ರೀತಿ ನದಿ ನೀರು ಕಲುಷಿತ ಆಗಿದೆ, ಅದೇ ರೀತಿಯಾಗಿ ಮಳೆ ನೀರು ಸಹಿತ ಕಲುಷಿತ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಮಳೆ ನೀರಿನೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಪಾಲಿಫ್ಲೋರೋ ಅಲ್ಕಾಯಿಲ್ಗಳು ಅಂತೇಳಿ, PFA ಅಂತೇಳಿ ಇದನ್ನ ಶಾರ್ಟ್ ಆಗಿ ಕರೀತಾರೆ. ಪಾಲಿಫ್ಲೋರೋ ಅಲ್ಕಾಯಿಲ್ ಅನ್ನುವಂತಹ ರಾಸಾಯನಿಕಗಳು ಹೆಚ್ಚಾಗ್ಯಾವ ಅನ್ನುವಂತಹ ಒಂದು ವಿಚಾರದ ಕಡೆ ನಮ್ಮ ತಜ್ಞರು ನಮಗ ಗಮನ ಸೆಳೀತಾ ಇದ್ದಾರೆ. ಈ PFA ಏನದಾವಲ್ಲ, ಇವು ಸ್ವಯಂ ಕೃತ ಅಪರಾಧ ಅಂತ ಹೇಳ್ಬಹುದು. ನಾವೇ ಅದನ್ನ ಮಾಡಿಕೊಂಡಿದ್ದು. ಇವತ್ತು ನಾವು ಆರಾಮಾಗಿ ಬದುಕಬೇಕು, ಆನಂದದಿಂದ ಬದುಕಬೇಕು, ಸುಖವಾಗಿ ಬದುಕಬೇಕು ಅನ್ನುವಂತಹ ನಮ್ಮ ಮನಸ್ಥಿತಿಯಿಂದಾಗಿ ಇಂಥ ಪದಾರ್ಥಗಳನ್ನು ನಾವು ತಯಾರು ಮಾಡಿ ಬಳಸ್ತಾ ಇದ್ದೀವಲ್ಲ, ಅದರ ಪರಿಣಾಮಗಳು ಈ PFAಗಳು ಅಂತ ಹೇಳ್ಬಹುದು. ನಮ್ಮ ಮನೆಯೊಳಗೆ ಎಷ್ಟು ಪ್ಲಾಸ್ಟಿಕ್ನ ಸಾಮಾನುಗಳದಾವ, ಬಹುಶಃ ಆ ಎಲ್ಲ ಸಾಮಾನುಗಳಲ್ಲಿ ಈ PFAಗಳನ್ನ ನಾವು ನೋಡ್ತಾ ಇದ್ದೀವಿ. ಅದು ಬಟ್ಟೆಗಳಿರಬಹುದು, ಪೀಠೋಪಕರಣಗಳಿರಬಹುದು, ನಾವು ಬಳಸ್ತಾ ಇರುವಂತಹ ಕೃತಕ ಅಂಟುಗಳಿರಬಹುದು, ಆಹಾರ ಪ್ಯಾಕೇಜ್ ಮಾಡುವಂತಹ ಪದಾರ್ಥಗಳಿರಬಹುದು, ಅಡುಗೆ ಮನೆಯೊಳಗೆ ನಾವೇನು ಉಪಯೋಗ ಮಾಡ್ತಾ ಇದೀವಿ ನೋಡ್ರಿ ಇವತ್ತಿನ ದಿವಸ, ಪಾತ್ರೆಗಳು, ವಿಶೇಷವಾಗಿ ನಾನ್ ಸ್ಟಿಕ್ ಕುಕ್ವೇರ್ ಅಂತ ಹೇಳಿ ನಾವು ಕರಿತಾ ಇದೀವಲ್ಲ, ಅಂತಹ ನಾನ್ ಸ್ಟಿಕ್ ಕುಕ್ವೇರ್ಗಳು, ಮನೆಯೊಳಗಿರುವಂತಹ ಕರೆಂಟಿನ ವ್ಯವಸ್ಥೆ, ಆ ವೈರ್ ವ್ಯವಸ್ಥೆ, ಈ ಎಲ್ಲಾ ಕಡೆ PFAಗಳು, ಅವುಗಳ ಕೋಟಿಂಗ್ಗಳು ಇರ್ತಾವ. ಇವು ನಮ್ಮ ಪದಾರ್ಥಗಳ ಜೊತೆ ಅಷ್ಟೇ ಇದ್ರ ಅಡ್ಡಿ ಇಲ್ಲ, ಆದ್ರ ಆಘಾತಕಾರಿ ಅಂಶ ಏನು ಅಂತಂದ್ರ ಈ PFAಗಳು ನಮ್ಮನ್ನ ಬಿಟ್ಟು ವಾತಾವರಣದೊಳಗೆ ಸೇರ್ಕೊಂಡು ಮಳೆಯ ಮೂಲಕ ನಮ್ಮ ಶರೀರವನ್ನ ಸೇರುವಂತಹ ಒಂದು ಕಾರ್ಯ ಆಗ್ತಾ ಇದೆ ಅನ್ನುವಂತಹ ವಿಚಾರ ಬಹಳ ದಿಗ್ಭ್ರಮೆ ಹುಟ್ಟಿಸುವಂತಹದ್ದು. ಈ ಒಂದು ವಿಚಾರ ನಮಗ ಈ ಸಂಶೋಧನೆಯಿಂದ ಗೊತ್ತಾಗಿದೆ. ಈಗ ಹೆಂಗ AC ಉಪಯೋಗ ಮಾಡುವುದು, ಫ್ರಿಡ್ಜ್ ಉಪಯೋಗ ಮಾಡೋದ್ರಿಂದ ಕ್ಲೋರೋಫ್ಲೋರೋಕಾರ್ಬನ್ಗಳು ಅನ್ನುವಂತಹ ರಾಸಾಯನಿಕಗಳೇನದಾವ ಅವು ಆಕಾಶಕ್ಕೆ ಹೋಗಿ ವಾತಾವರಣದೊಳಗೆ ಸೇರಿಕೊಂಡು ಅಲ್ಲಿ ಓಝೋನ್ ಪದರ ಏನದ, ಆ ಓಝೋನ್ ಪದರಕ್ಕೆ ರಂಧ್ರ ಕೊರಿತಾ ಇದ್ದಾವೆ ಅನ್ನುವಂತಹ ಒಂದು ಮಾತೇನಿತ್ತು. ಅದೇ ರೀತಿಯಾಗಿ ಈ PFAಗಳು ನೀರಿನ ಜೊತೆ ಸೇರಿಕೊಂಡು ಮನುಷ್ಯನ ಶರೀರದೊಳಗೆ ಹೋಗಿ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮ ಉಂಟು ಮಾಡುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ಈ ಸಂಶೋಧನೆಯ ಮೂಲಕ ನಮಗ ತಜ್ಞರು ಹೇಳ್ತಾ ಇದ್ದಾರೆ. ಇದು ಅಮೆರಿಕದೊಳಗೆ ಆದಂತಹ ಸಂಶೋಧನೆ ಅನ್ನೋದ್ ಬಗ್ಗೆ ನಾನು ತಮಗ ತಿಳಿಸಿನಿ. ಇಂಥ PFA ಇದ್ದಂತಹ ನೀರು ಸೇವನೆ ಮಾಡೋದ್ರಿಂದ ಫಲವತ್ತತೆ ಕಡಿಮೆ ಆಗಬಹುದು, ಮಕ್ಕಳ ಬೆಳವಣಿಗೆ ಮೇಲೆ ಸಾಕಷ್ಟು ಪರಿಣಾಮಗಳಾಗ್ತಾವ, ಹಾರ್ಮೋನ್ಗಳಲ್ಲಿ ಏರುಪೇರು ಉಂಟಾಗ್ತದ, ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗುವಂತಹದ್ದು, ಪ್ರಾಸ್ಟೇಟು, ಮೂತ್ರಪಿಂಡ, ವೃಷಣ ಕ್ಯಾನ್ಸರ್ದಂತಹ ಅನೇಕ ರೋಗಗಳು ಬರಬಹುದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಅಮೆರಿಕದ ಪರಿಸರ ರಕ್ಷಣಾ ಸಂಸ್ಥೆ ಕೊಡ್ತಾ ಇದೆ. ಇದನ್ನ ಕೇಳಿದ್ರೆ ನಿಜವಾಗಿಯೂ ದಿಗ್ಭ್ರಮೆ ಆಗ್ತದೆ. ಇಲ್ಲಿ ತನಕ ನಾವು ಏನ್ ತಿಳಿದಿದ್ದೀವಿ ಅಂತಂದ್ರ ಇಡಿ ಜಗತ್ತಿನೊಳಗೆ ಯಾವ್ದಾದ್ರೂ ಒಂದು ಶುದ್ಧವಾದಂತಹ ವಸ್ತು ಅದಂತಂದ್ರ ಅದು ಮಳೆ ನೀರು ಅನ್ನುವಂಥದ್ದು, ಅಮೃತ ಸಮಾನವಾದಂತಹ ಮಳೆ ನೀರು ಅನ್ನುವಂತಹ ಒಂದು ವಿಚಾರದೊಳಗೆ ನಾವಿದ್ವಿ. ಆದ್ರ ಈಗೇನು ಈ ಸಂಶೋಧನೆ ಹೊರಗೆ ಬಂದದ, ಇದರಿಂದಾಗಿ ನಮ್ಮ ಕಳವಳ ಹೆಚ್ಚಾಗ್ಯದ ಅಂತ ಹೇಳ್ಬಹುದು. ಮಳೆ ನೀರು ಕೂಡ ಇದಕ್ಕೆ ಹೊರತಾಗಿಲ್ಲ ಅನ್ನುವಂಥದ್ದು. ನಾವು ಏನು ಈಗ ರಾಸಾಯನಿಕಗಳನ್ನು ಉತ್ಪಾದನೆ ಮಾಡಿ ವಾತಾವರಣಕ್ಕೆ ಬಿಡ್ತಾ ಇದ್ದೀವಿ, ಅದರಿಂದಾಗಿ ಇದು ಸಹಜವಾಗಿ ಆಗುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬಹುದು. ಆದರೂ ಕೂಡ ನಮ್ಮ ಶರೀರದೊಳಗೆ ಈ ರಾಸಾಯನಿಕಗಳು ಹೋಗ್ತಾವ ಅನ್ನುವಂತಹ ಏನು ಶೋಧ ಅದಲ್ಲ, ಇದು ಸ್ವಲ್ಪ ನಾವು ಗಂಭೀರವಾಗಿ ತಗೊಳ್ಳೇಬೇಕಾಗ್ತದೆ. ಇದಕ್ಕೆ ನಾವು ಕಳವಳ ಪಟ್ಟುಕೊಂಡು ಏನ್ ಹಾದಿಲ್ಲಪ್ಪ ಅನ್ನುವಂತಹ ವಿಚಾರ ಇಲ್ಲ, ಏನಿಲ್ಲ, ಇಲ್ಲಿ ಹಾದಿ ಇದ್ದೇ ಅದ. ನಾವು ಈ ರಾಸಾಯನಿಕ ಮುಕ್ತವಾದಂತಹ ಒಂದು ಜೀವನ ನಡೆಸಬಹುದು. ಯಾವಾಗ ಅಂತಂದ್ರೆ ಬದುಕು ಮಾಡೋದನ್ನ ಕಲ್ತರ ಅದು ಸಾಧ್ಯ ಅದ. ಇಂಥ ರಾಸಾಯನಿಕಗಳನ್ನ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗುದಾಗ್ಲಿ ಅಥವಾ ವಾತಾವರಣಕ್ಕೆ ಹೋಗುದಾಗ್ಲಿ ತಡೆದ್ರೆ ನಮಗ ಶುದ್ಧವಾದಂತಹ ಮಳೆ ನೀರು ಸಿಕ್ಕದ. ಮಳೆ ನೀರು ಕಲುಷಿತ ಆಗ್ತದ ಅನ್ನುವಂತ ವಿಚಾರದ ಬಗ್ಗೆ ಹೇಳೋದಾದ್ರೆ, ನಾವು ಹಿಂದಿನ ದಿನಗಳಲ್ಲಿ ಸಹಿತ ಈ ಬಗ್ಗೆ ಕೇಳಿವಿ. ತಾವು ಅಸಿಡ್ ರೇನ್ ಅಥವಾ ಆಮ್ಲೀಯ ಮಳೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಸಂದರ್ಭದೊಳಗೆ ಓದಿರಬಹುದು. ಅಲ್ಲಿ ಆಮ್ಲದ ಮಳೆ ಆಯ್ತು, ಇಲ್ಲಿ ಆಮ್ಲದ ಮಳೆ ಆಯ್ತು ಅನ್ನೋದ್ರ ಬಗ್ಗೆ ವರದಿಗಳು ಬಂದಿದ್ದು ತಮ್ಮ ಕಿವಿಗೂ ಕೂಡ ಬಿದ್ದಿರಬಹುದು. ಅಂತ ಆಮ್ಲೀಯ ಮಳೆಗೆ ಕಾರಣ ಏನಪ್ಪಾ ಅಂತಂದ್ರೆ ವಾತಾವರಣದೊಳಗಿರುವಂತಹ ರಾಸಾಯನಿಕಗಳು ಸೇರಿ ಅಲ್ಲಿ ಒಂದು ರಿಯಾಕ್ಷನ್ ನಡೆದು ಆಮ್ಲೀಯ ಮಳೆ ತಯಾರಾಗಿ ಬಿದ್ದಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಅದು ಕೆಲವೊಂದು ಸಂದರ್ಭದೊಳಗ ಲಿಮಿಟೆಡ್ ಆಗಿ ಆದಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬಹುದು. ಮತ್ತೆ ಕೆಲವೊಂದು ಕಡೆ ಮಾತ್ರ ಅದನ್ನ ನಾವು ನೋಡಿದ್ವಿ, ಎಲ್ಲಾ ಕಡೆ ನೋಡ್ಲಿಲ್ಲ. ಕೆಲವೊಮ್ಮೆ ಹಳದಿ ಮಳೆ ಆಯಿತು ಅನ್ನುವಂತಹ ಒಂದು ಸುದ್ದಿ ಕೂಡ ಬಂದು, ಅಂದ್ರೆ ವಾತಾವರಣದೊಳಗೆ ಇರುವಂತಹ ರಾಸಾಯನಿಕಗಳ ಬಣ್ಣವನ್ನೇ ಮಳೆಯ ಜೊತೆಗೆ ಸುರಿದಿದ್ದನ್ನ ನಾವು ಗಮನಿಸಿದ್ವಿ. ಹಿಂಗ ಅನೇಕ ಸಂದರ್ಭಗಳಲ್ಲಿ ಮಳೆ ನೀರು ಅಶುದ್ಧ ಆಗಿ ಸುರಿದಿದ್ದು ವರದಿ ಆಗ್ಯಾವ. ಆದ್ರೆ ಈ ಒಂದು ವರದಿ ಏನದಲ್ಲ, ಇದು ಸ್ವಲ್ಪ ಕಳವಳಕಾರಿಯಾದಂತಹ ಒಂದು ವಿಚಾರ ಅಂತ ಹೇಳ್ಬಹುದು. ನಮ್ಮ ಶರೀರದೊಳಗೆ ಹೋಗಿ ನಮಗೆ ತೊಂದರೆ ಉಂಟು ಮಾಡುವಂತದ್ದೇನದ, ಇದು ನಾವು ಸ್ವಲ್ಪ ಗಂಭೀರವಾಗಿ ತಗೊಳ್ಬೇಕಾದಂತದ್ದು. ಆದ್ರೆ ಇಲ್ಲಿ ಆತ್ಮೀಯರೇ ಒಂದು ವಿಚಾರವನ್ನ ಕೂಡ ಗಮನಿಸಬೇಕು. ಇದು ಅಮೆರಿಕದೊಳಗೆ ಆದಂತಹ ಒಂದು ಸಂಶೋಧನೆ, ನಮ್ಮ ದೇಶದೊಳಗೆ ಇದರ ಬಗ್ಗೆ ಸಂಶೋಧನೆಗಳು ಆಗ್ಯಾವೋ ಇಲ್ಲೋ ಅಥವಾ ನಡೆದಾವೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ನಮಗ ಅಷ್ಟು ಮಾಹಿತಿ ಇಲ್ಲ. ಆದರೂ ಕೂಡ ಇಲ್ಲಿ ನಾವು ಒಂದು ಸಮಾಧಾನದ ಅಂಶ ಏನು ಅಂತಂದ್ರೆ, ನಮ್ಮಲ್ಲಿ ಪರಿಸರ ಏನು ಗ್ರಾಮೀಣ ಪ್ರದೇಶದೊಳಗಿರಬಹುದು ಅಥವಾ ಅನೇಕ ಭಾಗಗಳಲ್ಲಿ ಅಂತ ತೊಂದರೆದಾಯಕವಾದಂತಹ ಮಟ್ಟವನ್ನ ತಲುಪಿಲ್ಲ ಅಂತ ಹೇಳ್ಬಹುದು. ದೆಹಲಿ ಅಂತ ಸಿಟಿ ಮೆಟ್ರೋ ಸಿಟಿಗಳೇನದಾವ ಅಲ್ಲಿ ವಾತಾವರಣ ಕಲುಷಿತ ಆಗಿರಬಹುದು. ಆದ್ರೆ ಬಹುತೇಕ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಒಂದು ಸನ್ನಿವೇಶವನ್ನ ನಾವು ನೋಡುವುದಿಲ್ಲ. ಹಿಂಗಾಗಿ ನಮಗೆ ಇದರ ಬಗ್ಗೆ ಕಳವಳ ಬೇಡ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇದರ ಬಗ್ಗೆ ನಾವು ಇನ್ನೂ ಸಂಪೂರ್ಣವಾಗಿ ಸಂಶೋಧನೆ ಹೇಳ್ತಾ ಇದೆ ಅನ್ನುವಂಥದ್ದು ನೋಡಿಲ್ಲ. ಇದು ಪ್ರಾಥಮಿಕವಾದಂತಹ ಒಂದು ವರದಿ ಅಂತ ಹೇಳಿ ಹೇಳಬಹುದು. ಇದರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸಿಕೊಳ್ಳೋದು ಬೇಡ. ಸಾಧ್ಯ ಆದಷ್ಟು ನಮ್ಮ ಒಂದು ಪ್ರಯತ್ನ ಏನಿರಬೇಕು ಅಂತಂದ್ರೆ ರಾಸಾಯನಿಕ ಮುಕ್ತವಾದಂತಹ ಒಂದು ಜೀವನ ನಡೆಸಬೇಕು. ನಮ್ಮ ಕೃಷಿ ಕೂಡ ರಾಸಾಯನಿಕ ಮುಕ್ತ ಆಗಿರಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಾವು ಇವತ್ತು ಕೆಲಸ ಮಾಡಿದ್ರೆ, ಇದು ಒಬ್ಬರೇ ಮಾಡೋದಲ್ಲ, ಎಲ್ಲರೂ ಕೈ ಜೋಡಿಸಿ ಮಾಡಿದ್ರೆ ಇಂಥ ಅವಘಡಗಳಿಂದ ನಾವು ಪಾರಾಗಬಹುದು. ಆತ್ಮೀಯರೇ, ಈಗ ಮಘಾ ಮಳೆಯ ಅವಧಿ ನಡೆದದ. ಈ ಮಘಾ ಮಳೆ ಆಗಸ್ಟ್ 17ನೇ ತಾರೀಕಿಗೆ ಪ್ರವೇಶ ಆಗಿದೆ. ಬರುವ 30ನೇ ತಾರೀಕಿನ ತನಕನೂ ಇದರ ಅವಧಿ ಇರುತ್ತದೆ. ಮಘಾಮಳೆ ಈ ಸಲ ಅಲ್ಪವೃಷ್ಟಿಯನ್ನು ತರ್ತದ. ಬಿಸಿಲಿನ ತಾಪ ಈ ಸಮಯದೊಳಗೆ ಹೆಚ್ಚಾಗ್ತದೆ. ಕೆಲವು ಕಡೆ ತುಂತುರು ಹನಿ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಉತ್ತಮ ವೃಷ್ಟಿಯೋಗ, 3 ಮತ್ತು 4ನೇ ಚರಣಗಳಲ್ಲಿ ದಕ್ಷಿಣ ಕರ್ನಾಟಕದೊಳಗೆ ಗುಡುಗಿನಿಂದ ಕೂಡಿದಂತಹ ಜೋರಾದ ಮಳೆ ಆಗಬಹುದು ಅಂತೇಳಿ ಸೂಚನೆ ಅದ. ದಿನಾಂಕ ಆಗಸ್ಟ್ 23, 25, 28, 29 ಇವು ಉಳಿದಂತಹ ದಿನಗಳು. ಈ ದಿನಗಳಲ್ಲಿ ಉತ್ತಮ ಮಳೆ ಆಗಬಹುದು. ಗಮನಿಸಬೇಕು ದಿನಾಂಕಗಳಲ್ಲಿ ಇನ್ನೊಮ್ಮೆ, ಆಗಸ್ಟ್ 23, 25, 28, 29 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಆಗಸ್ಟ್ 24ರಿಂದ ಬರುವ ಮಂಗಳವಾರ ಆಗಸ್ಟ್ 30ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಮಳೆ ಇರಬಹುದು, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಕೆಲವು ಸಂದರ್ಭಗಳಲ್ಲಿ ಬಿಸಿಲಿನ ವಾತಾವರಣ, ಸ್ವಚ್ಛವಾದಂತಹ ವಾತಾವರಣ ಕೂಡ ನಾವು ನೋಡ್ತಾ ಇದ್ದೀವಿ. ಈ ವಾರ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಮೊದಲಿನ ಮೂರ್ನಾಲ್ಕು ದಿವಸಗಳು ಅಂದ್ರ ಶುಕ್ರವಾರ ಶನಿವಾರ ತನಕನು ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಆ ನಂತರ ಶನಿವಾರದಿಂದ ಮಂಗಳವಾರ ತನಕ ಬಹುತೇಕ ಹಗುರವಾಗಿ ಮಳೆಯಾಗುವುದು, ಕೆಲವು ಕಡೆಗಳಲ್ಲಿ ಸಾಧಾರಣ ಮಳೆಯಾಗುವಂತಹ ಸೂಚನೆಗಳನ್ನ ಕೂಡ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲೋ ಕೆಲವು ಕಡೆ ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಇಷ್ಟು ವಿಚಾರ ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಜಿಲ್ಲಾವಾರು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು 70%, ಗುರುವಾರ 25ನೇ ತಾರೀಕು 60, ಶುಕ್ರವಾರ 26ನೇ ತಾರೀಕು 80, ಶನಿವಾರ 27ನೇ ತಾರೀಕು 75, ರವಿವಾರ 28ನೇ ತಾರೀಕು 65, ಸೋಮವಾರ 29ನೇ ತಾರೀಕು 85, ಮತ್ತ ಮಂಗಳವಾರ 30ನೇ ತಾರೀಕು 90% ಅನ್ನುವಂತಹ ವಿಚಾರ ಅದ. ಕಲಬುರಗಿ ಜಿಲ್ಲೆ ಒಳಗ ವಾರಪೂರ್ತಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಆದ್ರ ವಿಶೇಷವಾಗಿ ಎರಡು ದಿನಗಳು ಇಲ್ಲಿ, ಸೋಮವಾರ 29 ಮತ್ತ ಮಂಗಳವಾರ 30, ಈ ಎರಡು ದಿವಸ ಉತ್ತಮ ಅನ್ನುವಂತಹ ಮಳೆ ಆಗಬಹುದು. ಒಂದು ವಾರದ ಅವಧಿಯೊಳಗ ಕಲಬುರಗಿ ಜಿಲ್ಲೆ ಒಳಗ 31 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 25ನೇ ತಾರೀಕು 50, ಶುಕ್ರವಾರ 26, ಶನಿವಾರ 27, ಈ ಎರಡು ದಿವಸ 80, 28ನೇ ತಾರೀಕು ರವಿವಾರ 70, 29ನೇ ತಾರೀಕು ಸೋಮವಾರ 85, ಮಂಗಳವಾರ 30ನೇ ತಾರೀಕು 90% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ವಾರಪೂರ್ತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಒಟ್ಟು 30 ಮಿಲಿಮೀಟರ್ನಷ್ಟು ಮಳೆ ಬೀದರ್ ಜಿಲ್ಲೆಗೆ ಸಿಗಬಹುದು. ರಾಯಚೂರು ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 25ನೇ ತಾರೀಕು 50, ಶುಕ್ರವಾರ 26ನೇ ತಾರೀಕು 75, ಶನಿವಾರ 27ನೇ ತಾರೀಕು 70, ರವಿವಾರ 28ನೇ ತಾರೀಕು 60, ಸೋಮವಾರ 29ನೇ ತಾರೀಕು 85, ಮತ್ತ ಮಂಗಳವಾರ 30ನೇ ತಾರೀಕು 90% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆ ಆಗಬಹುದು. ಒಟ್ಟು ಒಂದು ವಾರದ ಅವಧಿಯೊಳಗ ರಾಯಚೂರು ಜಿಲ್ಲೆ ಒಳಗ ಸುಮಾರು 70 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಅಂತಂದ್ರ ರಾಯಚೂರು ಜಿಲ್ಲೆ ಒಳಗ ಒಳ್ಳೆ ಮಳೆಯನ್ನ ನಾವು ಈ ವಾರ ನಿರೀಕ್ಷೆ ಮಾಡಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 24, ಶುಕ್ರವಾರ 26, ಶನಿವಾರ 27, ಮತ್ತ ಸೋಮವಾರ 29, ಈ ನಾಲ್ಕು ದಿನಗಳಂದು ಮಳೆಯಾಗುವ ಸಾಧ್ಯತೆಗಳು 70%, ಗುರುವಾರ 25ನೇ ತಾರೀಕು 80, ರವಿವಾರ 28ನೇ ತಾರೀಕು 60, ಮಂಗಳವಾರ 30ನೇ ತಾರೀಕು 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 33 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 24, ಗುರುವಾರ 25, ಶನಿವಾರ 27, ಮತ್ತ ರವಿವಾರ 28, ಈ ನಾಲ್ಕು ದಿನಗಳಂದು ಮಳೆಯಾಗುವ ಸಾಧ್ಯತೆಗಳು 70%, ಶುಕ್ರವಾರ 26ನೇ ತಾರೀಕು 65, ಸೋಮವಾರ 29ನೇ ತಾರೀಕು 80, ಮತ್ತ ಮಂಗಳವಾರ ಆಗಸ್ಟ್ 30ನೇ ತಾರೀಕು 90% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಸುಮಾರು 71 ಮಿಲಿಮೀಟರ್ನಷ್ಟು ಕೊಪ್ಪಳ ಜಿಲ್ಲೆ ಒಳಗ ಮಳೆಯನ್ನ ಪಡಿಬಹುದು ಅಂತೇಳಿ ತಜ್ಞರು ಸೂಚಿಸ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯಾಗುವ ಸಾಧ್ಯತೆಗಳು 65%, ಗುರುವಾರ 25ನೇ ತಾರೀಕು 50, ಶುಕ್ರವಾರ 26ನೇ ತಾರೀಕು 80, ಶನಿವಾರ 27ನೇ ತಾರೀಕು 70, ರವಿವಾರ 28ನೇ ತಾರೀಕು 60, ಸೋಮವಾರ 29ನೇ ತಾರೀಕು 85, ಮತ್ತ ಮಂಗಳವಾರ 30ನೇ ತಾರೀಕು 90% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 47 ಮಿಲಿಮೀಟರ್ನಷ್ಟು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಒಳ್ಳೆ ಮಳೆ ಅಂತ ಹೇಳಿ ಹೇಳಬಹುದು ಯಾದಗಿರಿ ಜಿಲ್ಲೆಗೆ. ಇನ್ನ ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ 26ನೇ ತಾರೀಕು ಅಲ್ಲದೆ ರವಿವಾರ 28ನೇ ತಾರೀಕು ಕೂಡ ಅಷ್ಟೇ, ಅಂತಂದ್ರೆ 65% ಅನ್ನುವಂತಹ ಸೂಚನೆ ಅದ. ಗುರುವಾರ 25ನೇ ತಾರೀಕು 40, ಶನಿವಾರ 27ನೇ ತಾರೀಕು 70, ಸೋಮವಾರ 29ನೇ ತಾರೀಕು 85, ಮತ್ತ ಮಂಗಳವಾರ 30ನೇ ತಾರೀಕು 90% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಒಳ್ಳೆ ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡುವುದು. ಸುಮಾರು 69 ಮಿಲಿಮೀಟರ್ನಷ್ಟು ಮಳೆ ಬಳ್ಳಾರಿ ಜಿಲ್ಲೆಗೆ ಬರಬಹುದು ಅಂತೇಳಿ ತಜ್ಞರು ಅಂದಾಜು ಮಾಡಿದ್ದಾರೆ. ಇನ್ನ ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 24ನೇ ತಾರೀಕು, ಶುಕ್ರವಾರ 26, ಶನಿವಾರ 27, ಈ ಮೂರು ದಿನಗಳಂದು ಮಳೆಯ ಸಾಧ್ಯತೆಗಳು 70%, ಗುರುವಾರ 25 80, ರವಿವಾರ 28 65, ಸೋಮವಾರ 29 75 ಮತ್ತು ಮಂಗಳವಾರ 30 90% ಅನ್ನುವಂತ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗೆ ಸಾಧಾರಣ ಮಳೆ ನಾವು ಈ ವಾರ ಪಡೆಯಬಹುದು. ಸುಮಾರು 46 mm ಒಂದು ವಾರದ ಅವಧಿಯೊಳಗೆ ಮಳೆ ಬರಬಹುದು ಅಂತ ಹೇಳಿ ತಜ್ಞರು ಅಂದಾಜು ಮಾಡಿದ್ದಾರೆ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 24 ಮಳೆಯ ಸಾಧ್ಯತೆಗಳು 65%, ಗುರುವಾರ 25, ಶುಕ್ರವಾರ 26, ಶನಿವಾರ 27 ಮತ್ತು ಸೋಮವಾರ 29, ಈ ನಾಲ್ಕು ದಿವಸ 70, ರವಿವಾರ 28 60 ಮತ್ತು ಮಂಗಳವಾರ ಆಗಸ್ಟ್ 30 90% ಅನ್ನುವಂತ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 45 mm ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆ ಆಗಬಹುದು. ಇನ್ನು ನೆರೆಯ ಝೈರಾಬಾದ್ ತಾಲೂಕಿನೊಳಗೆ ಬುಧವಾರ 24 ಅಲ್ಲದೆ ರವಿವಾರ 28 ಮಳೆಯ ಸಾಧ್ಯತೆಗಳು 65%, ಗುರುವಾರ 25 55, ಶುಕ್ರವಾರ 26 ಮತ್ತು ಶನಿವಾರ 27, ಈ ಎರಡು ದಿವಸ 70, ಸೋಮವಾರ 29 80 ಮತ್ತು ಮಂಗಳವಾರ 30 90% ಅನ್ನುವಂತಹ ಸೂಚನೆಯಾದ. ಝೈರಾಬಾದ್ ತಾಲೂಕಿನೊಳಗೆ ಈ ವಾರ ಬಹಳ ಅಲ್ಪ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಸುಮಾರು 26 mm ಮಳೆಯನ್ನ ಝೈರಾಬಾದ್ ತಾಲೂಕಿನೊಳಗೆ ಸಂಭವ ಅದ ಅಂತ ಹೇಳಿ ಹೇಳಬಹುದು. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಮತ್ತು ಮಳೆಯ ಪ್ರಮಾಣ ಅನ್ನೋದನ್ನ ಗಮನಿಸಬೇಕು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ನಾನು ತರುವುದೇನಪ್ಪ ಅಂತಂದ್ರೆ, ಬರುವ ವಾರ ಏನದ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಹಗುರವಾದಂತಹ ಮಳೆಯನ್ನ ನಾವು ಈ ವಾರ ನೋಡ್ತಾ ಇದ್ದೀವಿ. ಕೆಲವು ಸಂದರ್ಭದೊಳಗೆ ಸಾಧಾರಣ ಮಳೆ ಆಗಬಹುದು, ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗ್ಯದ ಅನ್ನುವಂತಹ ಸೂಚನೆ ಅದ. ಮೊದಲಿನ ಮೂರು ದಿವಸಗಳು ಚದುರಿದಂಗ ಮಳೆಯಾದ್ರೆ ಮುಂದಿನ ದಿನಗಳು ಅಂದ್ರೆ ಶನಿವಾರದ ನಂತರ ಏನದ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಆದ್ರೆ ಅಲ್ಲೂ ಕೂಡ ಪ್ರಮಾಣ ಏನದ ಹಗುರವಾದಂತಹ ಮಳೆ ಪ್ರಮಾಣ ಏನದ, ಕೆಲವು ಕಡೆ ಸಾಧಾರಣ ಮಳೆ ಆಗುವುದು, ಒಂದೆರಡು ಕಡೆ ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಮಿಶ್ರ ವಾತಾವರಣ ಅಂತ ಹೇಳಿದ್ನಲ್ಲ, ತಮಗೆ ಬಹುತೇಕ 28 ತನಕನು ಈ ನಡುವೆ ಬಿಸಿಲು ಇರಬಹುದು, ಮೋಡ ಕವಿದ ವಾತಾವರಣ ಇರಬಹುದು, ಮೋಡ ಮುಸುಕಿದ ವಾತಾವರಣ ಇರಬಹುದು. ಇಂತಹ ಸಂದರ್ಭದೊಳಗೆ ತಮ್ಮ ಕೆಲಸಗಳನ್ನೇನಾದರೂ ಮಾಡಿಕೊಳ್ಬೇಕು ಅಂತ ಹೇಳಿ ತಾವು ವಿಚಾರ ಮಾಡಿದ್ರೆ ಯಾವಾಗ ಯಾವಾಗ ತಮಗೆ ಅನುಕೂಲ ಆಗ್ತದ ಆ ಟೈಮ್ನೊಳಗೆ ನೀವು ನಿಮ್ಮ ಕೆಲಸಗಳನ್ನ ಮಾಡಿಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ಸೂಚನೆಯನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಸೋಮವಾರ 29 ಮತ್ತು ಮಂಗಳವಾರ 30 ಈ ಎರಡು ದಿವಸ ತಾವು ಲಕ್ಷ ಇಡಬೇಕು. ಈ ಎರಡು ದಿವಸ ಉಳಿದ ವಾರದ ದಿನಗಳಲ್ಲಿ ಏನು ಮಳೆ ಪ್ರಮಾಣದ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ. ಈ ಎರಡು ದಿವಸ ತಾವು ಗಮನಿಸಬೇಕು. ತಮಗೆ ಈ ಎರಡು ದಿವಸ ಬಹುಶಃ ಯಾವುದೇ ಕೆಲಸ ಮಾಡೋದಕ್ಕೆ ಅನುಕೂಲ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಈ ಎರಡು ದಿವಸ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅನ್ನುವಂತ ವಿಚಾರದ. ಅದಕ್ಕೆ ಏನೇ ಕೆಲಸಗಳನ್ನ ತಾವು ಮಾಡಿಕೊಳ್ಳದಿದ್ರು ಸಹಿತ ರವಿವಾರದ ಒಳಗೆ ತಮಗೆ ಯಾವಾಗ ಯಾವಾಗ ಅನುಕೂಲ ಆಗ್ತದೆ, ಯಾಕಪ್ಪ ಅಂತಂದ್ರೆ ಅಲ್ಲಿ ಅತಿ ಹಗುರವಾದಂತಹ ಮಳೆಯ ಪ್ರಮಾಣ ಹಿಡ್ಕೊಂಡು ಹಗುರವಾಗಿ ಮಳೆಯಾಗುವಂತಹ ಒಂದು ಸೂಚನೆ ಅದ. ಹಿಂಗಾಗಿ ನಿಮಗೆ ನಡುವ ನಡುವ ಬಿಸಿಲು ಸಿಗಬಹುದು. ಅದಕ್ಕೆ ಈ ವಿಚಾರ ತಾವು ಗಮನಿಸಿ ತಮ್ಮ ಯೋಜನೆ ಈ ಪ್ರಕಾರ ಮಾಡಿಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಎರಡು ದಿವಸ ನೀವು ಸ್ವಲ್ಪ ಜಾಗೃತರಾಗಿರಬೇಕು. ಆನಂತರ ಕೂಡ ಮಂಗಳವಾರ ಆದ ನಂತರ ಏನು ಬುಧವಾರ ಬರ್ತದೆ, ಮುಂದಿನ ವಾರ ನಾವು ಹೇಳ್ತೀವಿ, ಆದರೂ ಕೂಡ ಮುಂದಿನ ದಿನಗಳಲ್ಲಿ ಒಂದ್ ಎರಡು ಮೂರು ದಿವಸ ಸಹಿತ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅಂತಂದ್ರೆ ತಮಗೆ ಏನು ಕೆಲಸ ಮಾಡಕ್ ಆಗುದಿಲ್ಲ ಅನ್ನುವಂತಹ ಒಂದು ವಿಚಾರ ಇಲ್ಲಪ್ಪ ಅಂತಂದ್ರೆ ಅಂತ ಏನು ತೊಂದರೆ ಇಲ್ಲ, ಹಗುರು ಸಾಧಾರಣ ಮಳೆ ಇದ್ದೇ ಅದಾವ. ತಾವೇನು ಹೇಳ್ತಾ ಇದ್ರಿ, ತಮ್ಮ ಕೊಯ್ಲು ಮಾಡುವಂತಹ ಕೆಲಸಗಳದಾವ, ಕೆಲವೊಂದು ಕಡೆ ಸ್ಪ್ರೇ ಮಾಡುವಂತಹ ಒಂದು ಕೆಲಸಗಳದಾವ, ಇಂತಹ ಏನು ಕೆಲಸಗಳದಾವಲ್ಲ ಅಲ್ಲಿ ನಿಮಗೆ ಈ ಎರಡು ಮೂರು ದಿವಸ ಬಿಡುವು ಸಿಗಂಗಿಲ್ಲ. ಸೋಮವಾರ, ಮಂಗಳವಾರ ಮತ್ತು ಮುಂದಿನ ಬುಧವಾರ, ಗುರುವಾರ, ಈ ರೀತಿ. ಅದಕ್ಕೆ ನಾನು ಈ ವಿಚಾರವನ್ನ ತಮಗೆ ಹೇಳ್ತಾ ಇದ್ದೀನಿ. ಒಂದು ಹೆಂಗು ನಮಗೆ ಪ್ರಮಾಣ ಗೊತ್ತದ ಮಳೆ ಎಷ್ಟಾಗ್ತದ ಅಂತ ಹೇಳಿ, ಅದಕ್ಕೆ ನಾನು ಮಂಗಳವಾರ 30 ಜಿಲ್ಲೆ ಒಳಗೆ ಎಷ್ಟು ಮಳೆ ಆಗ್ತದೆ ಅನ್ನೋದನ್ನ ಪ್ರಮಾಣ ಹೇಳ್ತೀನಿ, ಅದನ್ನ ತಾವು ದಯವಿಟ್ಟು ಗಮನಿಸಬೇಕು. ಮಂಗಳವಾರ 30 ಪ್ರತಿ ಜಿಲ್ಲೆ ಒಳಗೆ ಎಷ್ಟು ಮಳೆ ಆಗ್ತದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ, ಈಗ ತಾವು ಲಕ್ಷ ಕೊಡಬೇಕು. ಕಲಬುರಗಿ ಜಿಲ್ಲೆ ಒಳಗೆ 30 ಮಂಗಳವಾರ ದಿವಸ 12.5 mm ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗೆ 9 mm, ರಾಯಚೂರು ಜಿಲ್ಲೆ ಒಳಗೆ 37 mm, ವಿಜಯಪುರ ಜಿಲ್ಲೆ ಒಳಗೆ ಸುಮಾರು 20 mm, ಕೊಪ್ಪಳ ಜಿಲ್ಲೆ ಒಳಗೆ 33 mm, ಯಾದಗಿರಿ ಜಿಲ್ಲೆ ಒಳಗೆ 20, ಬಳ್ಳಾರಿ ಜಿಲ್ಲೆ ಒಳಗೆ 22, ಬಾಗಲಕೋಟೆ ಜಿಲ್ಲೆ ಒಳಗೆ 25, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ 22 ಮತ್ತು ಝೈರಾಬಾದ್ ತಾಲೂಕಿನೊಳಗೆ 9 mm ಮಳೆಯನ್ನ ನಾವು ಮಂಗಳವಾರ ದಿವಸ ನಿರೀಕ್ಷೆ ಮಾಡಬಹುದು. ಇಷ್ಟು ಆಗಲಿಕ್ಕಿಲ್ಲ, ಅಥವಾ ಆಗಬಹುದು, ಅಥವಾ ಕೆಲವೊಂದು ಸಂದರ್ಭದೊಳಗೆ ಇದಕ್ಕಿಂತ ಹೆಚ್ಚು ಕೂಡ ಆಗಬಹುದು. ಅದಕ್ಕೆ ನಾನು ಹೇಳಿದ್ದು ಈ ಎರಡು ಮೂರು ದಿವಸ ತಾವು ಸ್ವಲ್ಪ ತಮ್ಮ

ಇದೇ ಕಲಾವಿದರಿಂದ ಇನ್ನೊಂದು ಚೌಡ್ಕಿ ಪದ.